ಸಮಯ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫುಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ ಅಭಿಯಾನ ಕಾ ಸಂಕಲ್ಪ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರಕವಾದಂತಹ ಈ ಅಗ್ರಿಕಲ್ಚರ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್ ಕೃಷಿ ಉದ್ಯಮಿ ಕಿಸಾನ್ ಉತ್ಪಾದಕ ಸಂಘ ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯ ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ, ಓ ರಾಜಣ್ಣ, ಯಾರು ಪತ್ತೆ ಇಲ್ವಲ್ಲ, ರಾಜಕ್ಕೆ ಇಲ್ಲೋದ್ಲು, ಅದೇ ಯಾಕೋ ಮನೆ ಬೀಗ ಹಾಕಿದೆ. ರಾಜಕ್ಕಂದು ಅದೇನೋ ಊರ್ಗ ಹೋಯ್ತೀನಿ ಅಂತಿದ್ದು ಮೊನ್ನೆ ಅವಳು, ಅದೇನು ಅನ್ನೋದ್ ನಾನು ಅವ್ರ ಸರಿಯಾಗಿ ಗೊತ್ತಾನಿಲ್ಲ. ಅವ್ರ ಯಜಮಾನ್ ಸುಬ್ಬಣ್ಣ ಬೇರೆ ಬರ್ತಾವನೆ, ಸುಬ್ಬಣ್ಣನ್ ಕೇಳಿದ್ರು ಗೊತ್ತಾಗ್ಬೋದೇನೋ. ರಾಜಕ್ಕ ಇನ್ನೇನಪ್ಪ, ಬೆಳೆದಿದ್ ಬೆಳೆ ಎಲ್ಲ ಮಾರಾಟ ಮಾಡಿದ್ರು, ಒಳ್ಳೆ ಕಾಸು ಮಡಿಕೊಂಡ್ರು, ಗಂಡ ಹೆಂಡತಿ ಎಲ್ಲೋ ಟೂರ್ ಹೋಗಿರ್ಬೇಕು ಇರ್ಬೇಕು ಮನೆ ಬೀಗ ಹಾಕೈತೆ. ಇಲ್ಲ, ನಾನು ಹಂಗೆ ಅನ್ಕೊಂಡೆ, ಮೊನ್ನೆ ಮನೆ ಮುಂದೆ ಎಲ್ಲ ಇದೆ ಮಾರಾಟ ಮಾಡಕ್ ಇದೆಲ್ಲ ಮಾಡ್ಲಿಲ್ವೇನಮ್ಮ. ಅದೇನೆ ಮೆಣಸಿನ್ಕಾಯಿ ಕಿತ್ತು, ಬದನೆಕಾಯಿ ತುಂಬಿಕೊಂಡು ಹೋದಿಲ್ಲ ನಾವು. ಎಲ್ಲ ಆದ್ಮೇಲೆ ಹೊಸಿ ದುಡ್ಡು ಸೇರ್ತು, ಸೇರಾದ್ಮೇಲೆ ಏನಾಗದೆ, ಈಗ ನಮ್ ಸುಬ್ಬಣ್ಣ ಹೇಳುವಂಗೆ ಖರ್ಚು ಮಾಡ್ಬೇಕಲ್ವಾ ದುಡ್ಡು ಬಂದಾದ್ಮೇಲೆ, ಅದಕ್ಕೋಸ್ಕರ ಏನೋ ಹೋಗಿರ್ಬೋದು. ಖರ್ಚು ಮಾಡಕ್ಕೆ ಅಂತಲ್ಲ, ಅಲ್ಲಿ ಪ್ಯಾಟಲ್ ಮಗಳಿಲ್ವಾ, ಮಗಳಿಗೂ ಏನೋ ಒಂದಿಷ್ಟು ತಗೊಂಡು ಹೋಗಿರ್ತಾರೆ. ಇವಳು ಯಾರೋ ರಾಜಕ್ಕನ ಗಂಡನ್ ಚೆನ್ನಾಗ್ ಗೊತ್ತು, ಈ ಟೈಮ್ಲೆಲ್ಲ ಹೋಗಕ್ಕಿಲ್ಲ ಅವ್ರು, ಮಳೆಗಾಲಲ್ಲೂ ಈಗ ಯಾಕಡೆ ಮಳೆ ಆಯ್ತಿರ್ತದೆ, ಕಷ್ಟ ಆಯ್ತದೆ ಅಂತ ಗೊತ್ತಿರ್ತದೆ ಅವ್ರಿಗೆ, ಗೊತ್ತು ಅವ್ರು ಹೋಗಕ್ಕಿಲ್ಲ ಈ ಟೈಮ್ಲೆಲ್ಲ. ಏ ಹಂಗಲ್ಲ ಕಣ್ ರಾಜಣ್ಣು, ಅದೇಕ್ ಹೋಗಕ್ಕಿಲ್ಲ, ಈ ಸುಮ್ಮನೆ ಸುತ್ತಾಡ್ಕ ಬರೋದಕ್ಕನಪ್ಪ. ಈಗ ಮಳೆಗಾಲ ಅಂತಂದ್ರೆ ಈ ನೆಂಟ್ರಿಷ್ಟ್ರ ಮನೆಗೆ ಹೋಗಕ್ಕಿಲ್ವಾ ನೆಂಟ್ರು. ಕಣ್ ಶಂಕರಣ್ಣ, ನೀನು ಸುಮ್ಮನ್ ಸುತ್ತಾಡೋದು ಅದು ಒಂದ್ ಕೆಲ್ಸವ, ಸುಮ್ಮನ್ ಸುತ್ತಾಡೋದು ಅಂದ್ರೆ ಹಂಗಲ್ಲ ಕಣಪ್ಪ, ನಾ ಹೇಳೋದು ಕಾರಣ ಇಟ್ಕೊಂಡೆ ಹೋಯ್ತಾರೆ. ಈಗ ತಂಗಿ ಮನೆಗೆ ಹೋಯ್ತಾರೆ, ಅಲ್ಲಿ ಮಕ್ಕಳನ್ನೆಲ್ಲ ನೋಡಿದಾಗ ಏನೋ ಮನ್ಸಿಗೆ ಆನಂದ ಆಯ್ತದೆ, ಆಮೇಲೆ ಹೊಸಿ ಪಾಟ್ನ ಗಿಟ್ನ ಸುತ್ಕೊಂಡು. ಅಲ್ಲ ಕಣಪ್ಪ ರಾಜಣ್ಣ, ನೀನೊಳಗೆ ಚೆನ್ನಾಗಿ ಮಾತಾಡ್ತಾ ಇದೀಯ ನೀನು, ವರ್ಷ ಎಲ್ಲ ನಾವು ಕೆಲಸ ಮಾಡಕ್ಕಿಲ್ವಾ. ಈಗ ಸುಬ್ಬಣ್ಣ ನೀನೇ ಹೇಳು, ಹೊಲದಲ್ಲಿ ಗದ್ದಲ್ಲಿ ಆ ಪಾಟಿ ಕೆಲಸ ಇರ್ತದೆ, ಸುಮ್ಮನ್ ಸುತ್ತದು ಅಂದ್ರೆ ಅದ ಹೆಂಗೆ ಇಲ್ಲ. ನಾನು ವಸಿ ಸುಮ್ನೆ ತಮಾಸೆಗೆ ಟೂರ್ ಅಂದೆ, ಏನೋ ಒಂದ್ ಉದ್ದೇಶ ಇಟ್ಕೊಂಡೆ ಹೋಗಿರ್ತಾರೆ, ಏನೋ ಸ್ವಲ್ಪ ಜರೂರಿ ಕೆಲಸನ ಇರ್ಬೇಕು. ಇಲ್ಲ ಅಂದ್ರೆ ಕಮಲಕ್ಕ ಹೇಳ್ದಂಗೆ ನೋಡಪ್ಪ ನಮ್ ಸುಬ್ಬಣ್ಣಂದು ಪಕ್ಕದಲ್ಲೇ ಮೊಬೈಲ್ ಇಟ್ಕೊಂಡ್ಬಿಟ್ಟಿರ್ತಾನೆ, ಬಹಳ ಜನಗಳು ಫೋನ್ ಮಾಡ್ತಾರೆ. ಯಾಕೆಂದ್ರೆ ರೈತರದು ಕಷ್ಟ ಸುಖ ಕೇಳ್ಕೊಂಡು ಸುಬ್ಬಣ್ಣನ್ಗೆ ಫೋನ್ ಮಾಡೋದು ಅದು ಮಾಮೂಲಿ. ಅದು ಇದು ಮಾಹಿತಿ ಕೇಳಕ್ಕೆ ಏನೋ ಮಾತಾಡ್ತಾನೆ ಇರಪ್ಪ. ಸುಬ್ಬಣ್ಣ ಏನಪ್ಪ ಈ ಪಾಟಿ ಮಟ್ಟಕ್ ಬರ್ತವೆಲ್ಲ ಫೋನು? ಇಲ್ಲ ಈಗ ಮಾತಾಡ್ತಿದ್ದ ನಮ್ ನೆಂಟ್ ಹುಡುಗ, ಅವ್ರ ಊರ್ನಲ್ಲಿ ಏನಾಗದೆ ಇದ್ರೆ ವಸಿ ತೊಂದ್ರೆ ಆಗ್ಬಿಟ್ಟದೆ. ಅದೇಕಪ್ಪ ಅವ್ರ ಆಳಿದಾನಲ್ಲ ಇವರೆಲ್ಲ ಹೇಳಿದ್ರಂತೆ 6 ಗಂಟೆ 7 ಗಂಟೆ ಮೇಲೆ ಹೋಗ್ಬಿಡಕಲ್ಲ, ಏನೇ ಇದ್ರು ಕೆಲಸ ನಾಳೆ ಮಾಡ್ಕೊಳವ ಅಂದ್ರೆ ಹೋಗ್ಬಿಟ್ಟಿದಾನೆ. ಕತ್ಲಲ್ಲಿ ಹೋಗಿದಾನೆ ಗಂಡು, ಬರುವಾಗ ಏನಾಗ್ಬಿಟ್ಟಿದೆ ಕೈ ಮುರ್ಕೊಂಡ್ಬಿಟ್ಟವನೇ. ಶಿವ್ ಶಿವನೇ, ಇದ್ಯಾಕಪ್ಪ ಹಿಂಗ? ಯಾಕೆ ಬೇಕಿ ಕೆಲಸ ಅಂದ್ರೆ ಕೇಳಕ್ಕಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು ವ್ಯವಸ್ಥೆ ಏನೋ ಚಿಕಿತ್ಸೆ ಎಲ್ಲ ಕೊಡ್ಸಿದಾರೆ. ನಾನು ಒಂದು ಮಾತು ಹೇಳಿದೆ, ಹತ್ರ ಹೆಂಗು ನಿಮ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇರುತ್ತೆ, ನಿಮ್ಮ ಎಲ್ಲ ಬೆಳೆದಿದ್ದೆಲ್ಲ ಅಲ್ಲಿಗೆ ತಾನೆ ನೀವು ತಗೊಂಡೋಗಿ ಮಾರಾಟ ಮಾಡೋದು, ಅವ್ರ ಹತ್ರ ಒಂದು ವ್ಯವಸ್ಥೆ ಇದೆ, ವಿಮಾ ಸೌಲಭ್ಯ ಇದಕ್ಕೆ ಕೊಡ್ತಾರೆ. ಈ ರೀತಿ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಏನಾದ್ರೂ ಒಂದು ಅಪಘಾತ ಆದ್ರೆ ಅಂತ. ಹಂಗಂದ್ರೆ ಪ್ರಧಾನಮಂತ್ರಿಗಳದು ಫಸಲ್ ಬಿಮಾ ಯೋಜನೆ ಅಂತ ಹೋದ್ರ ಮಾತಾಡೋದು ಬೆಳೆಗಾಯ್ತಪ್ಪ ಮನುಷ್ಯರಿಗೆ. ಇದು ಅಂದ್ರೆ ಈಗ ವ್ಯವಸಾಯ ಮಾಡಕ್ ಹೋಗಿದ್ನ ಅಷ್ಟೊತ್ತಲ್ಲಿ ಕತ್ಲೆಯಲ್ಲಿ ನೋಡಪ್ಪ, ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ ಮಾಡಿದ್ದ ಅವ್ರ ದನಗಳಿಗೆಲ್ಲ ವಸಿ ಎಲ್ಲ ಹುಲ್ ಕುಯ್ಕೊಂಡ್ ಬರಕ್ಕೆ ಅಂತ ಹೇಳಿದ್ರ. ಇವನ್ ಅದ್ ಏನ್ ಮಾಡ್ಕೊಂಡ್ ನಿಂತಿದ್ನೋ, ಕೊಟ್ಟಿಗೆ ತರ ಬಂದ್ ನೋಡೋನೆ ಹುಲ್ ಖಾಲಿ ಆಗದೆ ಅಂತ ಆವಾಗ ಬಿರ್ಬಿರ್ನೆ ಹೋಗ್ಬಿಟ್ಟೆ. ಅದ್ ಏನ್ ಭಾರ ಎತ್ಕೊಂಡ್ ಬರುವಾಗ ಬಿದ್ನೋ ಅಥವಾ ಏನೋ ವಸಿ ಏನೋ ತೊಂದ್ರೆ ಆಗದೆ ದೇವ್ರಿ ಏರಿ ಮೇಲೆ ಎಲ್ಲೋ ನಡ್ಕ ಬಂದವನ್ನ ಕತ್ಲೆ ಹೊತ್ತಲ್ಲಿ ಗೊತ್ತಾಗದೆ ಬಿದ್ದು ಬಿಟ್ಟವನೇ. ಏನಾಗದೆ ಮೊನ್ನೆ ಅಷ್ಟೇ ಹುಣ್ಮೆ ಆಯ್ತಲ್ಲಪ್ಪ, ಈಗ ಕತ್ಲೆ ಉಸಿ ತಿರಿಕತ್ತ ಅದೇ ಅದೇ ಮಾಡ್ದಾ ಇದ್ದೇನೋ ಗಂಡು ಇನ್ನು ಮಾತಾಡ್ತಿತ್ತು ಫೋನ್ ಕಟ್ ಆಗೋಯ್ತು. ಸರಿ ಸರಿ, ಈಗ ಹಂಗೆ ಏನಾರು ವ್ಯವಸಾಯ ಮಾಡ್ತಾ ಇದ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟು ಗಾಯಗಳಾದ್ರೆ ವಿಮೆ ಕೊಟ್ಟಾರ? ಈಗ ಅವರು ಈಗ ಎಲ್ಲರೂ ನೋಡಪ್ಪ, ಪ್ರತಿಯೊಬ್ಬರು ಮನುಷ್ಯರು ಈಗ ವಿಮೆ ಅಂತೂ ಮಾಡಿಸ್ಲೇಬೇಕು. ಈಗ ಜೀವ ವಿಮೆ ಅನ್ನೋದು ಮೊದಲು ಒಂದು LIC ಒಂದು ಮಾಡ್ತಾ ಇದ್ರು, ಈಗ ಬೇರೆ ಬೇರೆ ಕಂಪನಿಗಳು ಬಂದವೆ, ಮಾಡಿಸೋದು ಒಳ್ಳೇದು. ಕೃಷಿಕರನ್ನ ಗಮನದಲ್ಲಿ ಇಟ್ಕೊಂಡು ಕೃಷಿ ಉತ್ಪಾದನೆಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನೋಡಪ್ಪ, ಅದು ಕೃಷಿ ಭೂಮಿ ನಿನ್ನ ಹೆಸರಲ್ಲಿ ಇರ್ಲಿ ಬಿಡ್ಲಿ, ಒಬ್ಬ ಕೃಷಿ ಕಾರ್ಮಿಕ ಅಂತ ನಾವ್ ಹೇಳ್ತೀವಿ. ಈಗೆಲ್ಲ ಆಳುಗಳು ಬರ್ತಾರೆ, ಏನೋ ಒಂದ್ ನಾಟಿ ಮಾಡ್ತಿರ್ತಾರೆ, ಯಾವ್ದೋ ಒಂದು ಹಾವು ಬಂದ್ ಕಚ್ಚಿಬಿಡ್ತು. ಅವ್ರು ಮಾಡ್ತಿದ್ದ ಕೆಲಸ ಏನು ಅಂದ್ರೆ ಆ ಚಟುವಟಿಕೆಯಲ್ಲಿ ಇರ್ಬೇಕು. ನೀನ್ ಮನೇಲಿರುವಾಗ ಅಥವಾ ಪಕ್ಕದ ಊರ್ನಲ್ಲಿ ಏನಾಯ್ತು ಅಂದ್ರೆ ಅವ್ರು ಕೊಡಕ್ಕಿಲ್ಲ. ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ಇದ್ದಾಗ ಏನಾದ್ರೂ ಒಂದು ಅಪಘಾತ ಅವಘಡ ತೊಂದರೆ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ವಿಮಾ ಸೌಲಭ್ಯವನ್ನ ಅವ್ರು ಮಾಡಿದ್ದಾರೆ. ಒಳ್ಳೆ ಕೆಲಸ. ಈಗ ವ್ಯವಸಾಯ ಮಾಡುವಾಗ ಎಷ್ಟೊಂದು ತೊಂದರೆಗಳಾಯ್ತವೆ. ಈಗ ಹುಲ್ ಕುಯ್ದಿಕ್ಕೆ ಹೋದಾಗ ಕುಡುಗೋಲ್ನಲ್ಲಿ ಹುಲ್ಲ ಕುಯ್ತಿರ್ತೀವಲ್ಲವ, ಆಗ ಎಷ್ಟೋ ಸರಿ ಬೆರಳೆ ಕತ್ತೋಗ್ಬಿಡ್ತದೆ ಕವ, ಅದಕ್ಕೆ ನೋಡಿಲ್ವ ನೀನು? ಅದು ಆಯ್ತದೆ. ಆಮೇಲೆ ಈ ನೇಗಿಲಲ್ಲಿ ಉಳುಮೆ ಮಾಡುವಾಗ ಕಾಲ್ಗೆಲ್ಲ ಗಾಯಿಟ್ಟೆಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಆಮೇಲೆ ತೆಗಿನ ಮರಕ್ಕೆ ತೆಗಿನಕಾಯಿ ಕೀಳಕತ್ತಾರಲ್ಲ, ಆವಾಗ್ಲೂ ಎಷ್ಟೋ ಜನ ಸೊಂಟ ಮುರ್ಕೊಂಡು ಅದು ಸರಿ ಆಗದೆ ಜೀವನ ಪರಿ ಅಂತ ಬರೀ ದೊಣ್ಣೆ ಹಿಡ್ಕ ತಿರ್ಗಂಗ ಆಗ್ಬಿಡುತ್ತೆ ಕವ. ಇವೆಲ್ಲ ನಾವು ನೋಡಿದೀವಿ. ಈ ಇತ್ತೀಚೆಗೆ ಈಗ ಟ್ರಾಕ್ಟರ್ ತಾನು ಉಳೋದು ಆ ಬದಿಗದಲ್ಲಿ ಆ ಮೂಲ ಮನೆ ಕರಿಯವನಲ್ಲ, ಅವನು ಟ್ರಾಕ್ಟರ್ ಉಳಿಸ್ಬೇಕಾದ್ರೆ ಟ್ರಾಕ್ಟರ್ ಮುಗಿಸ್ಕೊಬಿಟ್ಟಿತ್ತು ಬದಿಗದ್ದಲ್ಲಿ. ಖಂಡಿತ. ಈಗ ಈಗ ಇನ್ನೊಂದು ಕೇಳ್ಬಿಡ್ತೀನಿ ಕಣ ಇರು ಸುಬ್ಬಣ್ಣ, ಈ ಬೀಗ್ ರೂಟಕ್ ಹೋಗಿದ್ರು ನಮ್ಮವರೆಲ್ಲ, ಆ ಟ್ರಾಕ್ಟರ್ ಏನೋ ಉರುಳ್ಕೊಬಿಟ್ಟು ಎಲ್ಲ ಸುಮಾರು 4-5 ಜನ ಹೋಗ್ಬಿಟ್ರು ಕಪ್ಪ, ಅವ್ರಿಗೂ ಕೊಟ್ಟಾರ? ಅವ್ರಿಗೆ ಈ ವ್ಯಾಪ್ತಿನಲ್ಲಿ ಬರಕ್ಕಿಲ್ಲ. ಇದ್ರಲ್ಲಿ ಕೊಡಕ್ಕಿಲ್ವಾ? ಅವರು ಕೃಷಿಕರೇ ಇರ್ಬೋದು, ಹೋಗಿದ್ದಲ್ಲಿಗೆ ಬೀಗ್ ರೂಟಕ್ಕೆ ಅವ್ರೇನಾದ್ರು ಜೀವ ವಿಮೆ ಮಾಡ್ಕೊಂಡಿದ್ರೆ ಅದರಲ್ಲೇ ಅವ್ರಿಗೆ ಪರಿಹಾರ ಪಡೆಯುತ್ತಾರೆ. ದೂರದ ಸಂಬಂಧಕನಪ್ಪ ನೋಡ್ದೋದ್ರು. ಇಲ್ಲ ನಾನು ಹೋಗಿದ್ದೆ, ಹೋದವನ್ ಏನ್ ಮಾಡ್ಬಿಟ್ಟೆ ನಾನು ಟ್ರಾಕ್ಟರ್ ಅಲ್ಲಿ ಕರೆದ್ರು ನನ್ನ ಬೊಪ್ಪ ಅಂತ. ಆಮೇಲೇನು ಆ ಡ್ರೈವರ್ಗೂ ಉಸಿ ಅವನು ಉಸಿ ರಂಗ್ ಏರ್ಬಿಟ್ಟದೆ ಅವನಿಗೆ. ಟ್ರಾಕ್ಟರ್ ಓಡಿಸ್ತಾನಲ್ಲ ಅವ ಉಸಿ ಹುಡುಗ ಬುದ್ಧಿ ಅವನ್ಗೂ ಇದ ಕೂಡಿಸ್ಬಿಟ್ಟವ್ರೆ ಕವ. ಏನು ಇವ್ರುವೇ ಬೇಗ ರೂಟ ಅಂದ್ಬಿಟ್ಟು ಕುಡಿದ್ಬಿಟ್ಟವ್ರೆ. ಆ ಹೆಣ್ಮಕ್ಳನ್ನೆಲ್ಲಾನು ಪಾಪ ಏರ್ಕೋಬಿಟ್ಟವ್ರೆ ಅದ್ರಲ್ಲಿ. ಅವ ಎದ್ವ ತದ್ವ ಓಡಿಸ್ಕೊ ಬಂದ್ಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಉರುಳ್ಕೊಬಿಟ್ಟದೆ. ಈಗ ಜನ ಹೋಗ್ಬಿಟ್ರು ಪಾಪ. ನಿಂಗೆ ಬಂಧು ಬಳಗ ಜಾಸ್ತಿ, ಊಟ ಕರಿಯೋರು ಜಾಸ್ತಿ, ಆಯ್ತಾ, ಬೇಗ ಊಟಕ್ಕೆ ಹೋಗು. ಆದ್ರೆ ಈ ಟ್ರಾಕ್ಟರ್ ಎಲ್ಲ ಹತ್ಕೊಂಡು ಹೋಗೋದು ಇಲ್ಲ. ನಾ ಬಸ್ ಅಲ್ಲಿ ಬಂದ್ಬಿಟ್ಟಿಕ್ಕಪ್ಪ, ನನಗೆ ಗಮನ ಕೊಟ್ಬಿಟ್ಟು. ನಾಯಿಶ್ ಗಟ್ಟಿಯಾಗಿತ್ತು ಇಲ್ಲ, ನನಗೆ ಜನ ಜಾಸ್ತಿ ಆಗ್ಬಿಟ್ರು. ಕಮಲಕ್ಕ ಇನ್ನೊಂದಷ್ಟು ಬೇಗ ರೂಟಕ್ ಹೋಗ್ಬೇಕು ಅಂತ ಇತ್ತು ನನ್ನಲ್ಲಿ, ಮತ್ತೆ ಇನ್ನೊಂದಿಷ್ಟು ಇದು ಮಾಡ್ಬೇಕು ಅಂತ ಇತ್ತು. ಅಲ್ಲ ಕಣಪ್ಪ, ಈಗ ಆಮೇಲೆ ಕೆಲವರು ಇನ್ನೊಂದ್ ಮಾಡ್ತಾರೆ. ಈಗ ಪ್ರತಿಯೊಂದು ಕೆಲಸಕ್ಕೂ ಆಯಾ ರೀತಿ ವಾಹನಗಳನ್ನ ಸಿದ್ಧ ಮಾಡಿರ್ತಾರೆ. ನಿಜ ಆಯ್ತಾ. ಈಗ ಟ್ರ್ಯಾಕ್ಟ್ ಇರೋದು ಯಾತಕ್ಕೆ? ವ್ಯವಸಾಯಕ್ಕೆ. ಜನಗಳನ್ನ ಕೂರಿಸ್ಕೊಂಡು ಹೋಗಕ್ಕ? ಅಲ್ಲ, ತಪ್ಪಲ್ವಾ? ತಪ್ಪು ತಪ್ಪು ತಪ್ಪು. ಅದು ಜನರ ಸಾಗಾಣಿಕೆಗೆ ಇರುವಂತ ವಾಹನ ಅಲ್ಲ. ಅಲ್ಲ ಅಲ್ಲ ಅಲ್ಲ. ಅಂತದ್ರಲ್ಲಿ ಇವರು ಬಸಿ ಕಾಸು ಮಿಗ್ತದೆ ಅನ್ಕೊಂಡು ಹೋಗೋದು, ಅಥವಾ ನಿನ್ನಂಗೆ ಬೇಗ ರೂಟಕ್ ಟೈಮ್ ಆಯ್ತದೆ ಅಂತ ಹತ್ಕೊಂಡು ಹೋಗ್ಬಿಡೋದು ಕಣಪ್ಪ. ಅಲ್ಲ, ಕಣಪ್ಪ ನೂರಕ್ಕೆ ನೂರು ಸತ್ಯ ಅಲ್ವ ಕಮಲಕ್ಕ. ಈಗ ಏನ್ ಮಾಡ್ತಾರೆ, ಮದುವೆ ಮುಂಜಿಕೆ ಕಾರ್ಯಗಳೆಲ್ಲ ಬಿಡ್ತಲ್ಲವ, ಅವಾಗೆಲ್ಲ ಬರೀ ಇವನೇ ಉಪಯೋಗಿಸ್ತಾರೆ ಜಾಸ್ತಿ ಜನ. ಟ್ರ್ಯಾಕ್ಟರ್ ಉಪಯೋಗಿಸೋದ ಊರಲ್ಲಿ ಒಂದ್ ನಾಲ್ಕೈದು ಇರ್ತವೆ ಅಂತ ಇಟ್ಕೋ, ಒಂದ ಬುಕ್ ಮಾಡ್ಕೊಬಿಡ್ತಾರೆ. ನೋಡಪ್ಪ, ನಾಳೆಗೆ ನಮ್ದು ಶಾಸ್ತ್ರ ಅದೇ, ಗಾಡಿ ಬೇಕಾಯ್ತು ಅನ್ಬಿಟ್ಟು ವ್ಯವಸಾಯಕ್ಕೆ ಕೇಳ್ದಂಗ್ ಕೇಳ್ತಾರೆ. ಟ್ರ್ಯಾಕ್ಟರ್ ಅದೇ ಅವ್ರು ಒಬ್ಬರದು, ಅವಾಗ ಇರೋದು ಕೃಷಿ ಕೆಲಸ ಮಾಡಕ್ ಮಾತ್ರ, ಹಂಗೆಲ್ಲ ಬರಕಿಲ್ಲ ಅಂತ ಹೇಳಿಲ್ವಾ. ಈಗ ಜನಗಳ ಸಾಗಣೆ ಮಾಡೋದಕ್ಕೆ ಬೇರೆ ವಾಹನಗಳು, ವ್ಯವಸಾಯಕ್ಕೆ ಅಂತ ಮೀಸಲಾಗಿರೋದೇ ವಾಹನಗಳು ಬೇರೆ. ವ್ಯವಸಾಯಕ್ಕೆ ಅಂತ ಮೀಸಲಾಗಿರ್ತಕ್ಕಂತ ವಾಹನಗಳಲ್ಲಿ ವ್ಯವಸಾಯಕ್ಕೆ ಉಪಯೋಗಿಸ್ಕೋಬೇಕು ಅಲ್ವಾ ಕಮಲಕ್ಕ. ಇದು ಎಡಬಟ್ಟನ್ ಕೆಲಸ ಕಂಡ್ಬಿಡೋ ಹಂಗೆಲ್ಲ ಮಾಡಿ ನೋಡಿ, ಹೆಂಗ್ ಹಂಗ್ ಮಾಡಕ್ ಹೋದಾಗ ಹಿಂಗ್ ಎಡಬಟ್ಟಾಯ್ತದೆ, ಆಮೇಲೆ ಕಣ್ಣೀರ್ ಹಾಕೋದು. ಅಯ್ಯೋ ತಪ್ಪು ಕವ, ಇದು ಎಲ್ಲ ಮಾಡಬಾರ್ದು. ಸುಬ್ಬಣ್ಣ, ಈಗ ಕೃಷಿ ವಿಮೆ ಕೃಷಿ ಮಾರಾಟ ಉತ್ಪನ್ನ ಸಮಿತಿಲಿ ಅಲ್ಲಿ ಕೇಳ್ಬೇಕು ಅಂದ್ರೆ ಯಾರನ್ನ ವಿಚಾರಿಸ್ಬೇಕಪ್ಪ? ಏನಿಲ್ಲ, ಅಲ್ಲಿ ಕಾರ್ಯದರ್ಶಿ ಅಂತ ಇರ್ತಾರೆ, ಎಲ್ಲಾ ಕಡೆ ಒಂದ್ ಕಚೇರಿ ಅಂತ ಇರ್ತದೆ, ಅದಕ್ಕೊಂದು ನಿಗದಿತ ಅರ್ಜಿ ನಮೂನೆ ಇದೆ. ಅರ್ಜಿ ನಮೂನೆಯಲ್ಲಿ ಈ ತರ ನಮ್ಗೆ ತೊಂದರೆ ಆಗಿದೆ ಅಂತ, ಅದರಿಂದ ವೈದ್ಯರ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ, ಡಾಕ್ಟರ್ ಎಲ್ಲ ಮಾಡ್ಕೊಡ್ತಾರೆ. ಅವ್ನಿಗೆ ಎಷ್ಟು ನಷ್ಟ ಆಗಿದೆ, ಕೈ ಕಳ್ಕೊಂಡಿದಾನ, ಒಂದು ಕಾಲೇದಾರ ತೊಂದರೆ ಆಗಿದ್ಯಾ. ಈ ಕಮಲಕ್ಕ ಹೇಳಿಲ್ವಾ, ತೆಂಗಿನ ಮರ ಹತ್ತಿ ಅಲ್ಲೇನೋ ವ್ಯತ್ಯಾಸ ಆಗ್ಬಿಟ್ಟು ಬಿದ್ದು ಇರ್ತಾರೆ ಪಾಪ. ಅವ್ರ ಜೀವನ ಪೂರ್ತಿ ಅವರು ಹಿಂಗೆ ಬದುಕಬೇಕಾ? ಅದಕ್ಕೆ ಏನೊಂದು, ಆಮೇಲೆ ಅವ್ರಿಗೆ ಇನ್ನೊಂದು ಉದ್ಯೋಗ ಸಿಗೋ ತನಕ ಏನಾದ್ರು ಬೇಕಲ್ಲ ಬದುಕಿಗೆ ಆಧಾರ ಮಾಡ್ಕೊಡ, ಜೀವನ ಮಾಡ್ಬೇಕಲ್ಲಪ್ಪ, ಹೊಟ್ಟೆ ಪಾಡು ನೋಡ್ಲೇಬೇಕಲ್ಲ. ಹಂಗಾಗಿ ಹಂಗಾಗಿ ಅದೊಂಥರ ಅನುಕೂಲ ಆಯ್ತದೆ. ಈಗ ನಾವು ಎಲ್ಲಾನು ಆ ಜಮೀನ್ ಕೆಲ್ಸಕ್ ಕರೆದವನೇ ಕೊಡ್ಬೇಕು ಅಂದ್ರೆ ಕಷ್ಟ ಆಯ್ತದೆ. ಹಾಗಾಗಿ ಈಗ ನಾವೇನೋ ಒಬ್ಬ ಆಳನ್ ಕರ್ದಿರ್ತೀವಿ, ಅವನಿಂಗೇನೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾವೇ ಕಷ್ಟಪಟ್ಕೊಂಡ್ರೆ ಅವನು ಈಗ ಕೊಡಕ್ಕಿಲ್ಲ, ಆಮೇಲೆ ಕೊಡಕ್ಕಿಲ್ಲ, ಫಸಲ್ ಬರ್ಲಿ ಆಮೇಲೆ ಮಾರಾಟ ಮಾಡದ್ಮೇಲೆ ಕೊಡ್ತೀನಿ ಸತಾಯಿಸ್ತಾನೆ ಸುಬ್ಬಣ್ಣ. ಇದೆಲ್ಲ ಗೋಜೆ ಬೇಡ. ಈಗ ಕೆಲವ್ರು ಇನ್ನೊಂದ್ ಮಾಡ್ತಾರೆ ಸುಬ್ಬಣ್ಣ, ಈ ವಿಮೆ ಗಿಮೆ ಅಂತ ಅಂದಲ್ಲಪ್ಪ, ಈಗ ಕೆಲಸ ಮಾಡ್ತಾ ವ್ಯವಸಾಯ ಮಾಡ್ಕೊಂಡು ಇದ್ದಾಗ ಏನಾರ ಒಂದ್ ಎಡವಟ್ಟಾದ್ರೆ ಪರವಾಗಿಲ್ಲ ಕಪ್ಪ. ಈಗ ಬೇಕು ಅಂತಲೇ ಒಂದ್ ಕೈಗೆ ಗಾಯ ಮಾಡ್ಕೊಬಿಡೋದು, ಕುಯ್ಕೊಬಿಡೋದು, ಆಮೇಲೆ ನಾವ್ ವಿಮೆ ಮಾಡ್ಸಿವಿ ಅಂದ್ಬಿಟ್ಟು ಕೇಳಕ್ ಹೋಗೋದು, ಹಂಗಾದ್ರೆ ಕೊಟ್ಟಾರ? ಕೊಡೋದಿಲ್ಲ, ಖಂಡಿತ ಕೊಡಕ್ಕಿಲ್ಲ. ಅವ್ರೇನ್ ಪರಿಶೀಲನೆ ಮಾಡದೆ ಕಂಡಿಡಿದ್ಬಿಟ್ಟಾರ? ಖಂಡಿತ ಕಂಡಿಡಿತಾರೆ. ಆ ಸಂದರ್ಭ ಯಾವ್ದು, ಸಾಕ್ಷಿಗಳ್ ಬೇಕಾಯ್ತದೆ, ಡಾಕ್ಟರ್ ನೋಡಿ ಹೇಳ್ಬೇಕು, ನೋಡ್ತಾ ಗೊತ್ತಾಗ್ತದೆ. ಓ ಡಾಕ್ಟರ್ ಪರೀಕ್ಷೆ ಮಾಡಾರ? ಇನ್ನೇನ್ ಮತ್ತೆ ಹಂಗಾರ ಕಷ್ಟ ಆಗಲ್ಲ. ಕುಂಟ್ಕೊಂಡು ಹೋಗ್ಬಿಟ್ಟು ಕಾಲ್ ನೋವು ಅಂದ್ರೆ ಕೇಳಾರ? ಸರಿ ಬಿಡಪ್ಪ, ಅದೇನೋ ಕೊಡ್ತಾರಲ್ಲ ಮೊದ್ಲೇ. ಸುಬ್ಬಣ್ಣಂತ ವಿಷಯ ಕೇಳ್ಕಂಡೆ ನೀನ್ ಇಷ್ಟು ಬುದ್ಧಿವಂತಿಕೆ ತೋರಿಸ್ತೀಯಲ್ಲ, ಅವ್ರು ದುಡ್ಡು ಕೊಡೋರು ಅವ್ರ ಬುದ್ಧಿ ಇರಲ್ವಾ? ನಾಟಕದವನಲ್ವಾ? ಅಲ್ಲ, ನಾನು ಸುಬ್ಬಣ್ಣ ಈ ತರದವ ಒಂದ್ ಎರಡ್ ಮೂರ ನಾನು ಮಾತಾಡದ ಕೇಳಿವ್ನಿ, ಹಿಂಗಾಯ್ತು ಅಂತ ಹಂಗೆ ಮಾಡ್ಕೊಬಿಟ್ಟು ಹೊಂಟೋಗ್ಬಿಟ್ರೆ ಕೊಡ್ತಾರ ಅನ್ಬಿಟ್ಟು ಅದ್ಬಿಟ್ಟು ಕೇಳಿದೆ. ರಾಜಣ್ಣ, ನೀನ್ ಒಳ್ಳೆ ವಿಚಾರ ಕೇಳಿದೆ. ಈಗೇನೋ ಒಂದು ಗಾಡಿನಲ್ಲಿ ನಾವು ಮಾರ್ಕೆಟ್ಗೆಲ್ಲ ಸೇರಿಸ್ಕೊಂಡು ಹೋಯ್ತಾ ಇರ್ತೀವಿ, ಅಲ್ಲೇನಾದ್ರು ಒಂದ್ ತೊಂದರೆ ಆಯ್ತು ಅಂದ್ರೂ ಕೊಡ್ತಾರೆ. ಅಂದ್ರೆ ನೀವು ಅದು ಮಾರಾಟನೂ ಒಂದು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ. ಏನೋ ಒಂದು ಒಂದ್ ಗಾಡಿ ಮಾಡ್ಕೊಂಡು ಅದಕ್ಕೆಲ್ಲ ಏರ್ಕೊಂಡು ಹೋಗಿರ್ತೀಯ ಎಪಿಎಂಸಿಗೆ ಅಂತಲೇ ಬರ್ತಿರ್ತಾರೆ, ಹೆಚ್ಚು ಕಡಿಮೆ ಆಗ್ಬಿಡುತ್ತದೆ, ಹೆಚ್ಚು ಕಡಿಮೆ ಆಯ್ತದೆ, ಅಲ್ಲಿ ಏನೋ ಒಂದ್ ಆಟ ಮಗಚ್ಕೊಂತು ಇನ್ನೊಂದ್ ಆಯ್ತು, ಅದನ್ನು ಇದಕ್ಕೆ ಬರ್ತದೆ. ಅಣ್ಣ ಇನ್ನೊಂದು ಸುಬಣ್ಣ, ಇದು ಬಹಳ ಮುಖ್ಯವಾಗಿರೋದಕ್ಕಪ್ಪ ನಾ ಕೇಳ್ತಿರೋದು, ಏನೋ ನಾವು ಮನುಷ್ಯರಿಗೆ ಎಲ್ಲ ಮಾಡಿಸ್ಕೊತೀವಿ, ಬೀಗ್ ರೂಟ್ ಬಿಟ್ಟು ಬೇರೆ ಇಲ್ಲ ಇಲ್ಲ, ಬೀಗ್ ರೂಟ್ ಆಗಿ ಅವಾಗವಾಗ ನಡೀತಿರ್ತಾವ ಇರ್ಲಿ. ನಾನು ಹೇಳೋದೇನು ಅಂದ್ರೆ, ಈಗ ಮನುಷ್ಯರದೆಲ್ಲ ಹೇಳ್ದಕ್ಕಪ್ಪ ನೀನು, ಈಗ ಹಸುಗಳು ಗಾಡಿ ಕಟ್ಕೊ ಬತ್ತಿರ್ತಾರೆ, ಎಷ್ಟೋ ಸರಿ ಹಸುಗಳಿಗೆ ಎಡವಟ್ ಆಗ್ಬಿಡ್ತದೆ. ಈಗ ಅದಕ್ಕೆ ನೋಡಪ್ಪ, ಈ ಕಬ್ಬು ಹಾಕ್ಬಿಡ್ತಾರಲ್ಲ ನಮ್ ಕಡೆ ನೋಡಿಲ್ವಾ ಸುಬ್ಬಣ್ಣ, ಏನು ಹೊಸಿ ಒಂದ್ವರೆ ಹಾಕಾರಪ್ಪ. ಕಣಪ್ಪ ಈಗ ಯಾವ್ದೇ ಸಾಕು ಪ್ರಾಣಿ ಅಂದ್ರು ಅವಕ್ಕೂ ಒಂದು ವಿಮೆ ಅಂತ ಇದ್ದೇ ಇರುತ್ತೆ. ಈಗ ನಾವು ಸಾಮಾನ್ಯ ವಿಮೆ ಅಂತ ಕರಿತೀವಿ ನಾವು, ಯಾವ್ದೇ ಒಂದು ಹಸುನೇ ಆಗ್ಲಿ. ಈ ಕುರಿಗಳಿಗೆಲ್ಲ ನೀವು ನೋಡಿರ್ಬೇಕು, ಒಂದ್ ವಾಲೆ ತರ ಹಾಕಿರ್ತಾರೆ, ಆತರ ವಿಮೆ ಮಾಡೋದು ಒಳ್ಳೇದು. ಅವರು ಅದರ ಉತ್ಪಾದನೆ ಏನಿದೆ, ಅದರ ಮಾರುಕಟ್ಟೆ ಬೆಲೆ ಏನಿದೆ, ಅದರಿಂದ ಎಷ್ಟು ಆದಾಯ ಬರ್ತಿತ್ತು, ಇದೆಲ್ಲ ಪರಿಗಣನೆಗೆ ತಗೊಂಡು ಅದರ ಸಾವು ಅಂದ್ರೆ ಸಹಜವಾಗಿ ಆಗಿರ್ಬೇಕು, ಅಥವಾ ಈ ತರ ದುರ್ಮರಣ ಏನಾರು ಆಗಿದ್ರೆ ಅದಕ್ಕೂ ವಿಮೆ ಪಡೆಯುವಂತ ಸೌಲಭ್ಯ ಇರುತ್ತೆ. ಹಾಗಾಗಿ ಸಾಕು ಪ್ರಾಣಿಗಳಿಗೂ ವಿಮೆ ಮಾಡಿಸೋದು, ಅದಕ್ಕೆ ಭಾರತ ಸರ್ಕಾರದ ಒಂದು ಸಂಸ್ಥೆಗಳಿವೆ, ಆ ಸಂಸ್ಥೆಗಳಿಂದಾನೇ ಕೊಡ್ತಾರೆ. ನಿಜ ನಿಜ, ಅವರೆಲ್ಲ ಬಂದ್ ನೋಡ್ರಿ, ನಮ್ಗಾರೆ ಹೆಸರಿರುತ್ತೆ, ಒಂದು ಆಧಾರ್ ಕಾರ್ಡ್ ಇರುತ್ತದೆ, ಒಂದ್ ಮುಖ ಅಂತ ಇರ್ತದೆ, ಅಪ್ಪನ ಹೆಸರು ಅಮ್ಮನ ಹೆಸರು ಊರಿನ ಅಡ್ರೆಸ್ ಇರ್ತದೆ. ಈ ಕುರಿ ಇವತ್ತು ಇದ್ರೆ ಈ ಊರ್ ಕುರಿ, ನಾಳೆ ಅದನ್ನ ಅಲ್ಲಿಗೆ ತಗೊಂಡ್ರೆ ಆ ಊರ್ ಕುರಿ ಆಯ್ತದೆ. ಯಾವನಾದ್ರೂ ಅದನ್ನ ಮಾರಾಟಕ್ಕೆ ಇಟ್ಬಿಟ್ಟು ತಗೊಂಡ್ಬಿಟ್ರೆ ಅವ್ನ್ ಕುರಿ ಆಗ್ಬಿಡುತ್ತೆ. ಅದಕ್ಕೆ ಅವ್ರೇನ್ ಮಾಡಿದಾರೆ, ಒಂದ್ ವಾಲೆ ಹಾಕಿರ್ತಾರೆ, ಆ ವಾಲೆನಲ್ಲಿ ಅದಕ್ಕೊಂದು ಸಂಖ್ಯೆ ಕೊಟ್ಟು ವಿಮೆಗೆ ಸಂಬಂಧಪಟ್ಟದಂತ ವಿಚಾರಗಳನ್ನ ಆ ಸಂಖ್ಯೆ ಮೂಲಕ ಅಲ್ಲ ಕಣಪ್ಪ ನೀ ಹೇಳ್ತಿರೋದು. ಈಗ ಈ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಕ್ತಾರಲ್ಲ, ಅವ್ರದ್ದು ನೀ ಹೇಳ್ತಾ ಇದೀಯ. ಈಗ ನಮ್ಮ ಮನೆಗಳಲ್ಲಿ ಸಾಕತ್ತೀವಲ್ಲಪ್ಪ, ಒಂದ್ ನಾ ಎರಡೋ ಮೂರೋ ನಾಲ್ಕೋ ಹಿಂಗೆ ಸಾಕತ್ತೀವಲ್ಲ. ಹೇಳ್ತಿರೋದ್ ನೋಡಿದ್ರೆ ಇವ್ರ ಮನೆ ಹಸುಗಿ ಏನು ವ್ಯವಸ್ಥೆ, ಅದೇ ಎಲ್ಲೋ ಸುಮ್ನೆ ಆ ಕಡೆ ಹಸು ಕಟ್ಬಿಟ್ಟು ಕುರಿ ಕಟ್ಬಿಟ್ಟು ಸುಮ್ತಿರ್ತಾವೆ. ನಾನ್ ಏನಂದ್ರೆ ಒಂದೆರಡು ಹಸು ಒಂದೆರಡು ಕುರಿಗೆಲ್ಲ ಏನೋ ಮಾಡ್ಸಿವ್ನಿ. ಹಸುಗೆ ಆಗ್ಲಿ ಇನ್ನು ಯಾವ್ದೇ ಸಾಕ್ ಪ್ರಾಣಿಗಾಗ್ಲಿ ವಿಮೆ ಮಾಡಿಸ್ತ್ರೆ ಅವೇನ್ ಕೇಳಿವ ದುಡ್ಡು ಕೊಡಿ ಅಂತ. ನಾವು ಮನುಷ್ಯರಿಗೆ ಆಸೆ ಜಾಸ್ತಿ, ಅವುಗಳಿಗೆ ವಿಮೆ ಮಾಡಿಸ್ರು ನಮ್ಗೆ ದುಡ್ಡು ಬರೋದು. ಆದ್ರೆ ಶಂಕರಣ್ಣ ಹಂಗ ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆ ಬೇರೆ ಯಾರು ದುಡ್ಡು ಕಟ್ಟಾರು ಅಂತ ಅವ್ನು ಯೋಚನೆ. ಕಮಲಕ್ಕು ನಂದು ಅಂಗಲಕ್ಕವ, ಈಗ ಈ ಎರಡು ಮೂರು ಸಾಕಂಡಿದ್ರೆ ನಮಗೂ ನಾವು ಮಾಡಿಸ್ಕೋಬಹುದಾ ಅಂತ ಕೇಳ್ತಾವ್ನಿ. ಮಾಡಿಸ್ಕೋಬಹುದು ಸಂಕ್ರಮಣ. ಹೌದಾ? ಈಗ ಕೆಲವು ಕಡೆ ಏನಾಗಿದೆ, ಬ್ಯಾಂಕ್ ಸಾಲ ತಗೊಂಡು ಹಸು ತಗೊಂಡಿರ್ತಾರೆ, ಅವ್ರಿಗೆ ಬ್ಯಾಂಕ್ನವರೇ ಮಾಡಿಸ್ಕೊಟ್ಬಿಡ್ತಾರೆ. ಇಲ್ಲ ಅಂದ್ರೆ ನೀನ್ ಹೋಗ್ಬಿಟ್ಟು ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ಹೇಳಿ ಈ ತರ ಹಸು ಸಾಕಿದೀನಿ, ಇಷ್ಟ ತಂದೀನಿ, ಈ ತರ ಇದೆ ಅಂತ ಹೇಳಿದ್ರೆ ಒಸಿ ಪ್ರೀಮಿಯಂ ನೀನು ಒಂದ್ಸಿ ಖರ್ಚು ಮಾಡ್ಬೇಕು ಕಾಸ. ಹೌದೌದು, ಮಾಡದೆ ಹಂಗಾಗಕ್ಕಿಲ್ಲ. ಈಗ ಅವೆಲ್ಲ ಆಗಕ್ಕಿಲ್ಲ, ಬಹಳ ಸ್ಟ್ರಿಕ್ಟ್ ಆಗದೆ ಗವರ್ಮೆಂಟ್. ಈಗ ನೋಡಿ, ಈಗ ವಾಹನಗಳು ನಮ್ ಸ್ಕೂಟರ್ ಓಡಿಸ್ಬೇಕಾದ್ರೆ ಎಲ್ಲಾನು ಏನಾವ್ ದುಡ್ಡು ಕೊಟ್ಬಿಟ್ಟು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿಲ್ವ ನಾವು, ಇನ್ಸೂರೆನ್ಸ್ ಅವೆಲ್ಲ ಕಟ್ಬಿಟ್ಟು ಹಂಗೆ ಅಲ್ವಪ್ಪ ಇದು. ಈಗ ಹಿಡ್ಕತ್ತಾರಂತಲ್ಲ, ಅಯ್ಯೋ ಕೇಳಬಾರ್ದು ಹಂಗ ಪೈನ್ ಹಾಕ್ತಾರೆ. ಹಂಗುವೆ ನನ್ನ ಸ್ಕೂಟರ್ ಮುಟ್ಟಿ ಆಲೆ ಒಂದ್ 15 ದಿನ ಆಯ್ತು. ಇನ್ನೆಲ್ಲಿ ಸಿಟಿ ಕಡೆ ಹೋಗ್ಬಿಟ್ಟು ಗಿಡ್ಕ ಬಿಟ್ಕೊಂಡವ್ರು ಕೂತಿರ್ಬಿಡ. ಮಾಡಿಸ್ಕೊಂಡಿವ್ನಿ ಎಲ್ಲ ಎಲ್ಲ ಸರಿಯಾದ್ರೆ ಕ್ರಮವಾಗಿಲ್ಲ ಮಾಡಿಸ್ಕೊಂಡು ನಿನಗೂ ನೆಮ್ಮದಿ. ಆದ್ರೂ ಸುಬ್ಬಣ್ಣ ಬಹಳ ಒಳ್ಳೆ ವಿಚಾರ ಹೇಳ್ತಕ್ಕ ಬಂದೆ ಇವತ್ ನೀನು. ಇವತ್ತಿನ ತಕ ಬಂದಿರೋ ವಿಚಾರ ಅದಲ್ಲ, ಎಷ್ಟೋ ಜನ ನಮ್ ರೈತರಿಗೆ ಗೊತ್ತೇ ಇಲ್ಲ. ನಿಜ ನಿಜ, ಆ ಬೆಳೆಗ್ ಮಾಡಿಸ್ಬೋದು ಅಂತಾನೆ ಅನ್ಕೊಂಡವ್ರೆ. ನಾವ್ ಕೃಷಿ ಕೆಲಸ ಮಾಡೋರ್ಗೂ ವಿಮೆ ಅದೆ, ಅದ್ನ ಹೆಂಗ್ ತಕೋಬೇಕು ಏನ್ ಕತೆ ಯಾವ್ದು ಗೊತ್ತಿಲ್ಲ ನನ್ಗೆ. ಗೊತ್ತಿರ್ಲಿಲ್ಲ ಕಣಪ್ಪ, ಈಗ ನೀ ಹೇಳದ್ಮೇಲೆ ಗೊತ್ತಾಗಿರ್ತಾರೆ. ಅಲ್ಲ ಕಣಪ್ಪ, ಸುಬ್ಬಣ್ಣ ಈಗ ಯಾರಿಗೋ ಒಂದು ಹಾವು ಕಚ್ಚ ಬಿಡ್ತದೆ ಅಂತ ಇಟ್ಕೊಳಪ್ಪ, ಅವ ಸತ್ತೋಗ್ಬಿಡ್ತಾನೆ ಅಂತ ಅನ್ಕೊಳ್ಳಂ. ಭಗವಂತ ಒಳ್ಳೇದ್ ಮಾಡ್ಲಿ, ಅದಿರ್ಲಿ, ಈಗ ಹಂಗ ಆಗ್ಬಿಟ್ಟದಪ್ಪ ಎಡಬಟ್ಟು. ಆಗ ಹೆಂಗೆ ಕಂಡಿಡಿದವ್ರು ಇವನ್ಗೆ ಹಾವು ಕಚ್ಚದೆ ಅನ್ಬಿಟ್ಟು, ಇದರಿಂದ ಸತ್ತವನು ಇವನು ಅನ್ಬಿಟ್ಟು. ಕಣಪ್ಪ, ಈಗ ಈ ಪ್ರಕರಣ ನಾನೀಗ ನಮ್ಮ ಹುಡುಗನ್ಗೆ ಅದೇ ಹೇಳಿದೆ, ಹತ್ರ ಇರೋ ಒಂದೊಬ್ರು ಮೆಡಿಕಲ್ ಆಫೀಸರ್ನ ಕರ್ಕೊಂಡು ತೋರಿಸಿ ಅವ್ರ ಹತ್ರ ಒಂದು ಪ್ರಮಾಣ ಪತ್ರ ತಗೊಂಡ್ಬಿಡು. ಹಂಗೆ ಸರಿ ಸರಿ, ಹತ್ರ ಇರುವಂತ ಒಬ್ಬ ಡಾಕ್ಟರ್ ಸರ್ಕಾರಿ ಡಾಕ್ಟರ್ ಆಗಿರ್ತಾರೆ, ಇಲ್ಲ ಅಂದ್ರೆ ಬೇರೆ ಡಾಕ್ಟರ್ಗೂ ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ, ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ಅವ್ರ ಮಾತ್ರ ನೋಡ್ಬೇಕು. ಅವ್ರ ಮಾಡಿ ನೋಡಿ, ಅವರು ಒಂದು ಪರಿಶೀಲನೆ ಮಾಡಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಎಲ್ಲ ಡಾಕ್ಟರ್ ಮಾಡಕ್ಕಾಗಿಲ್ವಾ? ಎಲ್ಲ ಡಾಕ್ಟರ್ಗಳಿಗೂ ಕೆಲವ್ರು ಮಾಡಕ್ಕಿಲ್ಲ. ಇಲ್ಲ ಇಲ್ಲ, ಅದೇ ನೀ ಹೇಳದ್ ಕರೆಕ್ಟ್, ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ, ನಾನು ನೋಡಿವ್ನಿ, ಅವರೇ ಮಾಡ್ಬೇಕು. ಅವ್ರು ಸಿಗ್ತಾರೆ, ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲೂ ಇರ್ತಾರೆ, ಇಂಥ ಡಾಕ್ಟರ್ ಹತ್ರ ಮಾಡಿಸ್ಕೊಂಡ್ ಬನ್ನಿ ಇರ್ತಾರೆ. ಎ ಪಿ ಎಂ ಸಿಗೆ ಹೋದ್ರೆ ಒಂದು ಅರ್ಜಿ ನಮೂನೆ ಇರ್ತದೆ, ಅದೆಲ್ಲ ಫಿಲಪ್ ಮಾಡ್ಕೊಟ್ಮೇಲೆ ಅವ್ರೇನ್ ಮಾಡ್ತಾರೆ, ಒಂದ್ ಸಮಿತಿ ಅಂತ ಮಾಡ್ಕೋತಾರೆ. ತಿಂಗಳಿಗೆ ಒಂದ್ಸರಿ ಅಥವಾ ಎರಡ್ ತಿಂಗಳಿಗೆ ಒಂದ್ಸರಿ ಏನೋ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ನಡೆಸಿದಂತ ಸಂದರ್ಭದಲ್ಲಿ ಈ ತರದ ಒಂದು ಅರ್ಜಿ ಬಂದಿದೆ, ಇದಕ್ಕೇನು ಅಂತಕೊಂಡು ಅವ್ರು ಹೇಳ್ತಾರೆ ಸಂಬಂಧಪಟ್ಟವ್ರಿಗೆ, ಹೋಗಿ ಆ ಊರ್ಗೆ ಹೋಗ್ ಬನ್ನಿ, ವಿಚಾರಿಸ್ಕೊಂಬನಿ, ಸಾಕ್ಷಿಗಳು ಯಾರಿದಾರ ಕೇಳ್ಕೊಂಬನಿ, ಎಲ್ಲ ಮಾಡಿ ಅವ್ರಿಗೆ ಖಾತ್ರಿ ಆಗ್ಬೇಕು. ಅವಾಗ ನಿಮ್ಗೆ ಪ್ರಮಾಣ ಪತ್ರ, ಇಂತ ವ್ಯಕ್ತಿ ಇದ್ದ ಇಲ್ಲಿ, ಅವ್ನು ಈ ಕೆಲಸಗಳು ಮಾಡ್ತಾ ಇದ್ದ, ಈ ಚಟುವಟಿಕೆ ಮಾಡ್ತಿದ್ದಾಗಲೇ, ಕೃಷಿ ಕೆಲಸ ಮಾಡ್ತಿದ್ದಾಗಲೇ ಈ ಕಡೆಯಿಂದ ಅವ್ ಬಂದು ಹಿಂಗೆ ಅವನ್ಗೆ ಕಚ್ಚಿದೆ, ಹಿಂಗಾಯ್ತು ಅಂತ ಅವರು ಎಲ್ಲ ತಪಾಸಣೆ ಮಾಡ್ಕೊಂಡು ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸಾದ್ಮೇಲೆ ಅವ್ರಿಗೆ ಈ ವಿಮೆ ಏನಿದೆ ಆ ಸೌಲಭ್ಯವನ್ನ ಕೊಡ್ತಾರೆ. ಒಂದು ಅನುಮಾನ ಏನಂತಂದ್ರೆ, ಇದಕ್ಕೆ ಮುಂಚೆನೆ ನಾವು ಇದಕ್ಕೆ ಮಾಡ್ಕೋಬೇಕಾ, ರಿಜಿಸ್ಟರ್ ಮಾಡ್ಕೋಬೇಕಾ? ಅಂದ್ರೆ ಆ ಪ್ರದೇಶಕ್ಕೆ ಒಳ್ಳೆ, ಈಗ ನಾವೆಲ್ಲ ಏನಪ್ಪ ತಗೊಂಡು ಹೋಗ್ತೀವಿ ಎ ಪಿ ಎಂ ಸಿಗೆ, ಅದೇನಿದೆ ಒಂದ್ ನೋಂದಣಿ ಮಾಡ್ಕೊಂಡ್ಬಿಟ್ರೆ, ನೋಂದಣಿ ಮಾಡ್ಕೊಬಿಡೋದು ಒಳ್ಳೇದು ನನ್ನ ಪ್ರಕಾರ. ಆಯ್ತು ಸುಬ್ಬಣ್ಣ, ಈಗ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಕೆಲಸ ಮಾಡ್ತಾ ಇದ್ವಿ, ಏನೋ ಹೆಚ್ಚು ಕಡಿಮೆ ಆಯ್ತು, ನಾವು ನೋಂದಣಿ ಮಾಡ್ಕೊಂಡಿರ್ಲಿಲ್ಲ, ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ, ಹಂಗೇನಾದ್ರು ಆದಾಗ ಆಗ್ಲೂ ಸಿಗ್ತದ ಇಲ್ವೋ? ಅಲ್ಲ, ಸಿಕ್ಕೇ ಸಿಗ್ತದೆ, ನಾವು ಅದಕ್ಕೆ ಸಂಬಂಧಪಟ್ಟದ ಏನೋ ಇರುತ್ತದೆ, ಅವ್ರ ಮಾಡ್ಕೊಂಡಿರ್ತಾರ ಅವ್ರ ಆಫೀಸ್ನಲ್ಲಿ, ಅದೆಲ್ಲ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗೋ ತರ ನಾವೆಲ್ಲ ಸಲ್ಲಿಸಿದ್ರೆ ವಿವರಗಳು ನಿಜ ಆಗಿದ್ರೆ ಕೊಡ್ತಾರೆ. ಮಾರುಕಟ್ಟೆಗೆ ಎಲ್ಲ ತರಕಾರಿ ಎಲ್ಲ ತಗೊಂಡೈತಿಯಲ್ಲ, ನೀನ್ ಅಲ್ಲಿ ನೋಂದಾವಣಿ ಮಾಡಿಸಿದ್ಯ ತಾನೆ? ನೋಂದಾವಣಿ ನಾ ಮಾಡ್ಸಿಲ್ಲ ಕಣವ್ ವಿಷಯನೇ ಗೊತ್ತಿಲ್ಲ. ಅಲ್ಲ, ಈಗ ನೀನ್ ಮಾರುಕಟ್ಟೆಗೆ ಮಾರಕ್ ಹೋಯ್ತಿಯಲ್ಲ ರಾಜಣ್ಣ, ಗೊತ್ತಿರ್ಲಿಲ್ಲ ನಂಗೆ. ಅಲ್ಲ, ಇದು ಬಿಟ್ಬಿಡು ಈಗ ವಿಮೆ ವಿಷಯ ಬಿಡು. ಈಗ ನೀನು ನಿನ್ ತರಕಾರಿ ಎಲ್ಲ ತಗೊಂಡ್ ಮಾರಕ್ ಹೋಯ್ತಿಯ, ಅಂದ್ಮೇಲೆ ನಿನ್ ಹೆಸರು ಅಲ್ಲಿ ನೋಂದಣಿ ಆಗಿದೆ, ಈಗ ನಿನ್ಗೆ ಮೆಸೇಜ್ ಬರ್ತೈತಿ ತಾನೆ. ಅಲ್ಲಿಗೆ ನೀನ್ ಕೃಷಿಕ ಅಂತ ಬಂದ್ಬಿಡ್ತು ಆಟೋಮೆಟಿಕ್. ಅಂದ್ರೆ ಒಟ್ಟಿನಲ್ಲಿ ಪರಿಶೀಲನೆ ಮಾಡ್ತಾರಲ್ವಾ ಸುಬ್ಬಣ್ಣ? ಮಾಡ್ಲೇಬೇಕು. ಆಮೇಲೆ ಈಗ ವಿಮೆ ನಾನು ಹೇಳೋದೇನು ಅಂದ್ರೆ, ಈಗ ಸುಬ್ಬಣ್ಣ ಒಳ್ಳೆ ಮೂಡಲ್ಲ ಅವನೇ, ಅದರಿಂದ ಕೇಳ್ಕೊಬಿಡ್ತೀನಿ. ಈಗ ಈ ವಿಮೆ ಮಾಡಿಸ್ಬೇಕಾದ್ರೆ ಸುಬ್ಬಣ್ಣ, ನಾವ್ ಹೆಸರು ದುಡ್ಡು ಗಿಡ ಏನಾದ್ರು ಕೊಡ್ಬೇಕಪ್ಪ? ಹೌದ್ ಕಣಪ್ಪ, ಈಗ ಏನೋ ವಸಿ ಅದೇನ್ ತುಂಬಾ ಸಣ್ಣ ಮೊತ್ತ ಇರುತ್ತೆ, ಅದ್ ಮಾಡಿಸಿಟ್ಕೊಳ್ಳೋದು ಒಳ್ಳೇದು. ಈಗ ನಾನೊಂದು ಆರು ಕುರಿ ಮಡಗಿವಿನಿ ಅಂತ ಇಟ್ಕ, ಆರು ಕುರಿಗೂ ಇಷ್ಟಿಷ್ಟು ಅಂತ ಕಟ್ಟಬೇಕು, ಒಂದೊಂದು ಕುರಿಗೆ ಇಷ್ಟು ಅಂತ ಆರು ಕುರಿಗೂ ಸೇರಿಸು, ಆರು ಕುರಿಗೂ ಒಂದೊಂದು ನಂಬರ್ ಕೊಡ್ತಾರೆ. ನೋಡಪ್ಪ, ಆ ಕುರಿಗೆ ಏನಾದ್ರು ವ್ಯತ್ಯಾಸ ಆದ್ರೆ, ಸತ್ಗೀತ್ ಹೋದ್ರೆ ಏನಾದ್ರು ಕಾರಣದಿಂದ, ಆಗ ವಿಮೆ ಪಡ್ಕೋಬಹುದು. ಆಮೇಲೆ ಇದು ಈ ನಮ್ಮ ಗಾಡಿ ಇನ್ಶೂರೆನ್ಸ್ ಇದ್ದಂಗೆ, ಸ್ಕೂಟರ್ ಟ್ರಾಕ್ಟರ್ ಇನ್ಶೂರೆನ್ಸ್ ಇರುತ್ತಲ್ಲ, ವರ್ಷ ವರ್ಷ ವಾಹನಗಳಿಗಿದ್ದಂಗೆ. ಆರು ಕುರಿಯವೇ, ಆರು ಕುರಿಯವೇ ಏನಾರ ಆಗಿ ಸತ್ತೋದ್ರೆ ಇನ್ಶೂರೆನ್ಸ್ ಕೊಡ್ತಾರೆ ಅಂತಂದೆ ಅಂತ ಅನ್ಕೋ. ಈಗ ಸಂಕ್ರಮಣ ತಲೆಯಲ್ಲಿ ಓಡ್ತಾ ಇರುತ್ತೆ, ಈಗ ಏನ ಕುರಿನ ಅವನು ಬೀಗ್ರೂಟ್ ಕಡ್ದು ಬಿಟ್ಟು ಇನ್ಶೂರೆನ್ಸ್ ಹೇಳಲಿಲ್ವಾ ಅವೆಲ್ಲ ನಡೆಯಕ್ಕಿಲ್ಲ ಅಂತ? ಅದಕ್ಕೆ ನೀ ಕೇಳ್ದಿಲ್ಲ, ಅವ್ರೆಲ್ಲ ಸತ್ತೋದ್ರೆ ಅಂತ ಸುಮ್ ಸುಮ್ನೆ ಕೊಟ್ಬಿಟ್ರೇನಪ್ಪ. ಪರಿಶೀಲನೆ ಮಾಡಿ, ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ, ಅವಾಗ ಗೊತ್ತಾಯ್ತದೆ. ಆದ್ರೂ ನಾನು ಹೇಳೋದು, ನಮ್ ರೈತರು ಆತರ ಎಲ್ಲ ಮಾಡಲ್ಲಕ್ಕಪ್ಪ. ನಾನ್ ನೋಡ್ದಂಗೆ ನಮ್ಮ ರೈತರಿಗೆ ಪಾಪ ನಿಜವಾಗ್ಲೂ ಕಷ್ಟ ಪಡ್ತಿರ್ತಾರೆ. ಏನಾದ್ರೂ ಅಪಘಾತ ಅವು ಇವು ಏನಾದ್ರು ಆಗ್ಬೇಕಾದ್ರೆ ನಿಜವಾಗ್ಲೇ ಆಗೋದು, ಬೇಕು ಅಂತ ಮಾಡ್ಕೊಳಕ್ಕಿಲ್ಲ, ಅಥವಾ ತಟವಟಿಕೆ ಇಲ್ಲ ನಮ್ ರೈತರಲ್ಲಿ. ಒಬ್ರು ಹೇಳ್ತಿದ್ರು ಹಿಂಗೇನೆ, ರಾಜಣ್ಣ ಅವರೊಂದು ಹೊಸ ತಳಿ ಈ ಉತ್ತರ ಭಾರತದಿಂದ ಒಂದು ಮೇಕೆ ತಳಿ ತಂದ್ರು, ಅಂದ್ರೆ ಅವ್ರಿಗೆ ಈ ಒಂದು ವಾತಾವರಣಕ್ಕೆ ಅದು ಒಗ್ಗಾತೋ ಇಲ್ವೋ ಅಂತ ಗೊತ್ತಿಲ್ಲ, ಆಸೆ ಚೆನ್ನಾಗದೆ ಅಂದ್ಬಿಟ್ಟು ತಂದ್ರು. ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಸ್ವಲ್ಪ ಅನುಮಾನ ಇತ್ತು ಈ ವಾತಾವರಣದಲ್ಲಿ ಅದು ಹೆಚ್ಚು ದಿನ ಬದುಕುತ್ತೋ ಅಥವಾ ತಳಿ ಸಂವರ್ಧನೆಗೆ ತಂದಿದ್ದು ಆಗುತ್ತೋ ಇಲ್ವೋ ಅಂತ ಅನುಮಾನ ಇತ್ತು, ಏನೇ ಇರ್ಲಿ ನೋಡೋಣ ಅಂತಂದ್ರು. ಬುದ್ಧಿವಂತಿಕೆ ಕೆಲಸ ಏನ್ ಮಾಡಿದ್ರು ಅಂದ್ರೆ, ಅದ್ರ ಮಾರುಕಟ್ಟೆ ಬೆಲೆ ಏನಿದೆ ಅಂತೆಲ್ಲ ತಿಳ್ಕೊಂಡು ಅದಕ್ಕೊಂದು ವಿಮೆ ಮಾಡಿಸಿದ್ರು. ಅದೇನು ಕಾರಣ ಇಲ್ಲದೆ ಇಲ್ಲಿ ಒಂದು ತೇವಾಂಶನ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ವಾತಾವರಣಕ್ಕೆ ಒಕ್ಕಳ್ಲಿಲ್ಲ ಅದು ತೇವಾಂಶ ಅಥವಾ ಉಷ್ಣಾಂಶ ಏನೋ ಒಂದು ಒಟ್ಟಿನಲ್ಲಿ ಅದಕ್ಕೆ ಒಂದಕ್ಕೆ ಆಗ್ಲಿಲ್ಲ, ಅದು ಸಹಜವಾಗಿ ಸತ್ತೋಯ್ತು. ಸರಿ ಸರಿ, ಅದು ವಿಮೆ ಮಾಡಿದ್ರಿಂದ ಇವ್ರಿಗೆ ಅಂತ ನಷ್ಟ ಆಗ್ಲಿಲ್ಲ ನೋಡ್ದಪ್ಪ. ಇಲ್ಲ ಅಂದ್ರೆ ಇವ್ರು ಆ ದೇಶದಿಂದ ತಂದು ದಂಡ ಆಗ್ಬಿಡೋದು, ದಂಡ ಆಗ್ಬಿಡೋದು. ನೋಡು, ಬಹಳ ಬುದ್ಧಿ ಉಪಯೋಗಿಸೋನೆ ಕಪ್ಪ ಅವನು. ಅಲ್ಲ ಶಂಕರಪ್ಪ, ಈಗ ಹೆಂಗಿದೆ ಅಂದ್ರೆ ಯೋಜನೆ ಗೌರ್ಮೆಂಟ್ ಎಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟದೆ ಕಮಲಕ್ಕ, ಗಣಪ ರೈತರ ಬಗ್ಗೆ ಎಷ್ಟು ಕನಿಕರ ಇಟ್ಕೊಂಡು ಕಾಳಜಿ ಅಲ್ವಾ. ಹಿಂಗಾದ್ರೆ ರೈತರಿಂಗ್ ಮಾಡ್ಕೊಬಿಡ್ತಾರೆ, ಪ್ರಾಣಿಗಳಿಗೆ ಜ್ವರಗಳು ಅವು ಇವು ಕಾಯಿಲೆ ಕಸಾಲೆಗಳು ಅಥವಾ ಇನ್ನೇನ ಆಯ್ತದೆ. ರೈತರು ಸಾಲ ಸೋಲೋ ಮಾಡ್ಕೊಂಡು ದುಡ್ಡಾಗಿ ತಂದಿರ್ತಾರೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪಾಪ ಅವ್ನ ಗತಿ ಏನಂದ್ಬಿಟ್ಟು, ಅಂತ ಸಮಯದಲ್ಲೂ ಕೂಡ ಗೌರ್ಮೆಂಟ್ ದುಡ್ಡು ಕೂಡ ಮಾಡೋದಲ್ಲ, ಇನ್ನೇನ್ ಬೇಕು ನಮ್ಗೆ. ಓದ್ಕಿತ ಫಸಲ್ ಬಿಮಾ ಯೋಜನೆ ಹೇಳುವಾಗ ನಮ್ಮ ಪ್ರಧಾನಮಂತ್ರಿಯವರು ಅವ್ರ ಮನಸ್ಸಲ್ಲಿ ಅಚ್ಚಿಡ್ದು ಬಿಟ್ಟದೆ ಅದು. ದೇಶದ ರೈತರು ಗಡಿಕಾಯ ಸೈನಿಕರು ಇಬ್ಬರ ಏಳ್ಗೆನೆ ದೇಶದ ಅಭಿವೃದ್ಧಿ ಅಂತ ನಿಜಪ್ಪ. ಅನ್ನದಾತ ಅಲ್ವಾಪ ರೈತ. ಈಗ ನಮ್ಮ ಕೃಷಿಕರಿಗೆಲ್ಲ ಹೇಳ್ತೀವಿ, ಏನ್ರಪ್ಪ ಆದಾಯ ಹೆಚ್ಚಿಗೆ ಮಾಡ್ಬೇಕಾರೆ ನಿಮ್ ಜೊತೆಲಿ ಹೈನುಗಾರಿಕೆ ಮಾಡ್ಬೇಕು, ಕುರಿ ಸಾಕಾಣಿಕೆ ಮಾಡಿ, ಕೋಳಿ ಸಾಕಾಣಿಕೆ ಮಾಡಿ ಅಂತ. ವಿಮೆ ಇಲ್ಲ ಅಂದ್ರೆ ತೊಂದರೆ ಆಯ್ತದೆ ಅಪ್ಪ. ನಾವು ನನ್ಗಂತ ಇವಾಗಂತ ನನ್ಗೆ ಗೊತ್ತಾಯ್ತದೆ ರಾಜಣ್ಣು, ಇದುವರೆಗೂ ನಾನು ಇನ್ನೊಂದರ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಬುಡು ಆದಾಗ ನೋಡ್ಕೊಳಮು, ಅಯ್ಯೋ ಬುಡು ಆದಾಗ ನೋಡ್ಕೊಳಮು, ಇದೇ ತರ ಬಂದ್ಬಿಟ್ಟಿತ್ತು ಮನ್ಸು ನನಗೆ. ಸುಬ್ಬಣ್ಣ ಹೇಳದ್ಮೇಲೆ ನನಗೆ ಗೊತ್ತಾಗ್ಬಿಡ್ತು ಈಗ ಏನು ಅಂದ್ರೆ, ನಾವ್ ಏನೇ ಹೊಸ್ತಾಗಿ ಜಾನುವಾರುಗಳ ತಗಬರ್ಲಿ ಮನೆಗೆ ತಗಬತ್ತೀವಲ್ಲವ ಈ ಸಂತೆಗಳಿಗೆಲ್ಲ ಹೋಗ್ಬಿಟ್ಟು ದನ ಸಂತೆಗಳಿಗೆಲ್ಲ, ಆಗ ಮೊದಲು ಇನ್ಸೂರೆನ್ಸ್ ಮಾಡ್ಕೊಬಿಡ್ಬೇಕು ನಾವು, ವಿಮೆ ಮಾಡಿಸ್ಕೊಬಿಡ್ಬೇಕು. ಆಮೇಲೆ ಬೇಕಾದ್ರೆ ಏನೋ ಭಗವಂತ ನಿಶ್ಚಯ, ಅದು ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ದುಡ್ಡು ಕೊಡ್ತದೆ ಅಲ್ವಾ, ಒಳ್ಳೇದಲ್ವಾ ಅದು. ಒಳ್ಳೆ ವಿಷಯ ಮನನ ಮಾಡ್ಕೊಂಡಿದ್ಯಾ ಬಿಡು ಕಮಲಕ್ಕ. ಅದಕ್ಕೆ ಒಂದು ಗಾದೆ ಹೇಳ್ತಾ ಇರ್ತಾಳೆ, ಯಾವ್ದನ್ನ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು ಅಂತ. ಕಮಲಕ್ಕ ಅದೇನೋ ಹೇಳ್ತಿದ್ಯಲ್ಲವಾ ನೀನು ಗಾದ್ಯಾ? ಉಳುಮೆ ಕಾಲಕ್ಕೆ ಯಾತ್ರೆ ಮಾಡಿದ್ರೆ ಕಟಾವಿನ ಕಾಲಕ್ಕೆ ಕತ್ತಿ ಹುಡುಕ್ಬೇಕಾಗಿಲ್ಲ ಅಂತ. ಇನ್ನೊಂದ್ ಅಂತಾರಲ್ಲ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರು ಅಂತ. ಇದೊಂದ್ ಸ್ವಲ್ಪ ಒಂಚೂರು ವ್ಯತ್ಯಾಸ ಅದೇ ವ್ಯತ್ಯಾಸ. ಉಳುಮೆ ಕಾಲಕ್ಕೆ ಯಾತ್ರೆ ಮಾಡಿದ್ರೆ ಎಲ್ಲೂ ಹತ್ರನೇ ಅದೇ ಕಣವ ಅಂದ್ರೆ, ಹೊಲ ಉಳದ್ ಬಿಟ್ಬಿಟ್ಟು ಯಾತ್ರೆ ಮಾಡ್ತಾ ಕುಂತ್ಕೊಂಡ್ರೆ ಬೆಳೆ ಬೆಳೀತದಲ್ಲ. ಹಂಗೆ ಹಂಗೆ ಈಗ ನಾವ್ ಯಾತ್ರೆ ಮಾಡದೆ ಕುತ್ಕೊಂಡ್ ಬೆಳೆ ಮಾಡಿದ್ರೆ ಕಟಾವ್ ಒಂದ್ ಟೈಮ್ಗೆ ಕತ್ತಿ ತಗೊಂಡು ಬೆಳೆನೆಲ್ಲ ಕಟಾವ್ ಮಾಡ್ಕೋಬಹುದು ಅಂತ. ಅಷ್ಟೇ ಫಸಲ್ ಬಂದಿರಕಿಲ್ಲ, ಕತ್ತಿ ಹುಡ್ಕದಂಗ ಆಯ್ತು ಕಟಾವ್ ಮಾಡಕ್ಕೆ. ಯಾತ್ರೆ ಹೋದ್ರೆ ಫಸಲ ಇಲ್ದೇ ಇದ್ಮೇಲೆ ಕತ್ತಿ ತಗೊಂಡು ಏನ ಮಾಡದ್ ನಾವು? ಅದೇ ಏನು ಅರ್ಥ ಕೊಡ್ತದೆ ನೋಡಪ್ಪ. ಅರ್ಥ ಏನ್ ಗೊತ್ತಾ, ಮೊದಲು ನಿನ್ ಮನೇಲಿ ಏನಿದೆ ದನ ಕರು ಅವಕ್ಕೆಲ್ಲ ವಿಮೆ ಮಾಡಿಸು. ಯಾವತ್ತಿದ್ರು ಇಲ್ಲ ಮಾಡಿಸ್ತೀನಿ ಕಣಪ್ಪ ನೀ ಇಷ್ಟೆಲ್ಲ ಹೇಳದ್ಮೇಲೆ ಸುಬ್ಬಳ್ಳಿ. ಆಮೇಲೆ ಯಾವ್ದೇ ಕಾರಣಕ್ಕೂ ಬೀಗರು ಊಟಕ್ ಹೋಗ್ಬೇಡ ಅಂತ ನಾನು ಹೇಳಕ್ಕಿಲ್ಲ. ಟ್ರಾಕ್ಟರ್ ಅಂತೂ ಹತ್ಬೇಡ. ಇಲ್ಲ ಇಲ್ಲ ನಾನು ಎಲ್ಲ ಅದೇ ಹೇಳ್ದೆ ನಾನು ಅವ್ರ ಮನೆಯವ್ರಿಗೆಲ್ಲ, ನೋಡ್ರಪ್ಪ ಊರ್ನಲ್ಲಿ ನಾನು ಹೇಳ್ತಾವ್ನಿ ಈ ಹೋಯ್ತಿರಿ ಸಂತೋಷಕ್ಕೆ ಅಂದ್ಬಿಟ್ಟು ನೀವ್ ಅಲ್ಲಿ ಏನೋ ಊಟ ಗಿಟ ಹೆಚ್ಚಿಗೆ ಮಾಡ್ಕೊಬಿಟ್ಟು ಬರೀ ಊಟವೇ ಮಾಡ್ಕೊಬಂದ್ರೆ ಪರವಾಗಿಲ್ಲ, ಇನ್ನೇನೇನೋ ಒಂದು ಅಭ್ಯಾಸಗಳು ಮಾಡ್ಕೊಂಡಿರ್ತೀರಿ ಅವೆಲ್ಲ ಒಳ್ಳೇದಲ್ಲ, ಅದರಿಂದಲೇ ಹಿಂಗಾಯ್ತದೆ, ದಯವಿಟ್ಟು ಇನ್ ಮುಂದೆ ಅವೆಲ್ಲ ಮಾಡ್ಬೇಡಿ ಕಣ್ರಪ್ಪ ಅಂದ್ಬಿಟ್ಟು ನಮ್ಮ ಊರವ್ರಿಗೆಲ್ಲ ಹೇಳಿ. ಗೊತ್ತಾಗಲ್ವಾ, ಹೊತ್ತು ಮದುವೆ ಆಗಿದ್ರೆ ಹತ್ತು ಮದುವೆಲಿ ಹತ್ತು ಮದುವೆಗೆ ಹೋಗಿರಲ್ಲ, ಒಂದ್ ಎರಡು ಮದುವೆ ಹೋಗಿದ್ದನು, ಈಗ ಎಂಟು ಬೀಗ್ರೂಟಕ್ಕೆ ಹೋಗಿರೋದು. ಈಗ ರಾಜಣ್ಣು ಕರ್ಕ ಹೋಗಿವ್ನಿ ಅವ್ನು ಹೇಳ್ತಾ ಇಲ್ಲ, ರಾಜಣ್ಣನ ಬಂದವನೆ ಎಂಟು ಬೀಗ್ರೂಟಕ್ಕೆ ಅಂತ ಹೇಳ್ತಾವನೆ, ಎರಡು ಮದುವೆ ಎಂಟು ಬೀಗ್ರೂಟಕ್ಕೆ ಇವನೇ ಬಂದಿರೋದು. ನೀನೇ ಹೇಳವ, ಈಗ ಇವ್ರ ನೆಂಟರು ಇವನ್ ಕರ್ದಿರ್ತಾರೆ, ನನ್ ಕರ್ದಿರಲ್ಲ, ರಾಜಣ್ಣ ಬಾ ಬೀಗ್ರೂಟದ ಹೋಗಿದ್ ಬಂದ್ಬಿಡೋ ಅಂತಾನೆ, ಈ ನಾನು ಹೆಂಗ ಹೋಗ್ಲಿ? ಹಂಗೆಲ್ಲ ಹೋಗ್ಬೇಡ ರಾಜಣ್ಣ, ಅದೆಲ್ಲ ಮರ್ಯಾದೆ ಅಲ್ಲ. ನಾವು ಕಾರ್ಡಲ್ಲಿ ಹಾಕ್ಸ್ಬಿಟ್ಟಿದೀವಿ ಏನು ಸ್ವಕುಟುಂಬ ಸಮೇತರಾಗಿ ಆಗಮಿಸಿ ಆಶೀರ್ವದಿಸುವುದು ಅಂತ ಹಾಕ್ಸಿರ್ತೀವಿ, ಏನ ತಪ್ಪು ಬಂದ್ರೆ? ಹಂಗನ್ಬಿಟ್ಟು ಪರಿಚಯ ಇಲ್ದಿರೋ ಕಡೆ ಎಲ್ಲ ಬಂದ್ಬಿಡೋ, ಪರಿಚಯ ಇಲ್ವವ್ವಾ, ನನ್ ಶಿಷ್ಯ ಅಲ್ವಾ. ನೀನೇನೋ ಟ್ರ್ಯಾಕ್ಟರ್ ನೋಡ್ತಿದ್ದೆ, ನಾನು ಟ್ರ್ಯಾಕ್ಟರ್ ಬರ್ಲಿ ಅಂತೀಯಾ. ಕೊಟ್ರಕ್ ಕುಡ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಈ ಶಂಕರ್ಣ ಇನ್ ಪುನಃ ಇನ್ ಟ್ರ್ಯಾಕ್ಟರ್ ಹುಡ್ಕೊಂಡು ಹೋಯ್ತಾನೆ. ಈಗ ನಾವು ಅದೆಂತದ್ ರೊಟ್ಟಿಗೆ ಹೊಗೆ, ರೊಟ್ಟಿಗೆ ಹೊಗೆ ಸುತ್ಕೊಂಡಿದ್ ರೊಟ್ಟಿಗೆ ಕಾಯಕ ಕೂತ್ಕೊಡಂಗಿಲ್ಲ ಇವತ್ತು, ಮನೆ ಬೀಗ ಹಾಕದೆ. ಆದ್ರಿಂದ ಈಗ ನಮ್ ಕಮಲಕ್ಕನೆ ಗತಿ. ಅದೇನವ ಮಾಡಿದೀಯೇ? ನಾನು ಮುದ್ದೇನು ಹೆಸರು ಮಾಡಿವ್ನಿ, ಅದನ್ನ ಬಡಿಸ್ತೀನಿ, ಎಲ್ಲ ಕೈ ತೊಳ್ಕೊಳ್ಳಿ. ಆಯ್ತು, ನಡೆಯವ ನಡೆಯವ ನಡೆಯವ, ಬಿಸಿ ಬಿಸಿ ಮುದ್ದೆನ ಕೊಡು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾ ರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ 2 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಕುರಿತು ನಂಜನಗೂಡು ತಾಲೂಕು ದುದ್ದಗೆರೆಯಲ್ಲಿ ಕೃಷಿ ನಡೆಸುತ್ತಿರುವ ಶ್ರೀಮತಿ ಬಿಸಿ ವಸಂತಾ ಅವರೊಂದಿಗೆ ಸಂದರ್ಶನ. ಈಗ ಏನಾದ್ರೂ ಒಂದು ತರಕಾರಿ ಬೆಳೆದ್ರೆ ಸರ್, ಮಾರ್ಕೆಟಿಂಗ್ ಸರಿಯಾಗಿ ಸಿಗಲ್ಲ ನಮ್ಗೆ. ಆದ್ರೆ ರೇಷ್ಮೆನಲ್ಲಿ ಅದಾಗಲ್ಲ ಸರ್, ಒಂದೇ ಸರಿ ಮಾರ್ತೀವಿ, ಒಂದೇ ಸರಿ ದುಡ್ಡು ಬರುತ್ತೆ. ಅವಾಗ ಮಾರ್ಕೆಟ್ ಮಾಡೋಕ್ಕೂ ನಮಗೂ ಈಸಿ ಆಗುತ್ತೆ. ಅದ್ರ ಒಟ್ಟಿಗೆ ನಮ್ಗೆ ಅಮೌಂಟ್ ಸಿಗೋದ್ರಿಂದ ಬೇರೆದ್ ಯಾವ್ದಕ್ಕಾದ್ರೂ ಉಪಯೋಗಿಸಬಹುದು. ಅಂದ್ರೆ ಒಂದ್ಸರಿ ನೋಡ್ತೀವಲ್ಲ ಸರ್ ದುಡ್ಡನ್ನ, ಒಂದ್ ಗಂಟೆಲಿ ನಾವು ದುಡ್ಡು ನೋಡ್ತೀವಿ. ಆದ್ರೆ ನೀವು ತರಕಾರಿ ಆಗಿರಬಹುದು, ಬಾಳೆ ಆಗಿರಬಹುದು, ಅದೆಲ್ಲ ಅಟ್ ಎ ಟೈಮ್ ನಮ್ಗೆ ಸಿಗಲ್ಲ ಸರ್. ಹಾಗಾಗಿ ಸಿರಿಕಲ್ಚರ್ ಆ ತರದಲ್ಲಿ ಮತ್ತೆ ಸಾಲದಿಕ್ಕೆ ಇದು ತುಂಬಾ ಶಾರ್ಟ್ ಟರ್ಮ್ ಡ್ಯೂರೇಷನ್. 28 ನೀವು ದುಡ್ಡು ನೋಡ್ತೀರಿ ಸಂಬಳ ಬಂದ ಹಾಗೇನೆ. ಹಾಗಾಗಿ ಸಿರಿಕಲ್ಚರ್ ರೈತನ ಕೈ ಹಿಡಿಯುತ್ತೆ ಬೇರೆ ತರಕಾರಿ ಇದಕ್ಕಿಂತ. ಮೇ 3 ಮಂಗಳವಾರ ಗ್ರಾಮೀಣ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿರುವ ಜೆಜಿ ರಾಜಣ್ಣ ಅವರೊಡನೆ ಸಂದರ್ಶನ. ಸುಮಾರು 1-3 ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ವಿ. ಇದರಲ್ಲಿ ಹೆಚ್ಚಿಗೆ ಗ್ರಾಮೀಣ ಪ್ರದೇಶದ ಯುವಕರಿಗೆ ಈ ಒಂದು ತರಬೇತಿನ ಕೊಡ್ತಾ ಇದೀವಿ. ಸುಮಾರು 30-35 ಒಳಗಿರ್ತಕ್ಕಂತ ಯುವಕರಿಗೆ, ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನ್ ಹೇಳ್ತೇವೆ ಯುವಕರುಗಳು, ಈ ಒಂದು ತರಬೇತಿಯನ್ನು ಕೊಟ್ಟು ಇವರಿಗೆ ತರಬೇತಿಯಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಈ ಒಂದು ಯೋಜನೆ ನಡೆಸ್ಕೊಂಡು ಬರ್ತಾ ಇದೀವಿ. ಸುಮಾರು ಇದರಲ್ಲಿ 60 ಇದುವರೆಗೂ ತರಬೇತಿಯನ್ನು ಪಡೆದಿದ್ದಾರೆ. ಈ ಒಂದು ಕೌಶಲ್ಯ ತರಬೇತಿನ ಒಂದೊಂದು ಜಿಲ್ಲೆನಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಬರ್ತಾ ಇದ್ದಾವೆ. ಮೇ 4 ಬುಧವಾರ ಕೃಷಿಯಲ್ಲಿ ಮಾಗಿ ಉಳುಮೆಯ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ. ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಎನ್ ಗಂಗನರಸಿಂಹಯ್ಯ. ಸರ್, ಮಾಗಿ ಉಳುಮೆನ ರೈತ ಬಾಂಧವರು ಏನು ಮುಂಗಾರು ಮತ್ತು ಹಿಂಗಾರು ಬೆಳೆ ಕಟಾವಾದ ನಂತರ ಏನು ತೇವಾಂಶ ಇರ್ತದೆ, ಆ ತೇವಾಂಶವಿದ್ದಾಗ ರೈತರು ಮಾಗಿ ಉಳುಮೆ ಮಾಡಿದ್ರೆ ಒಳ್ಳೆಯದು. ಅಥವಾ ಒಂದು ಪಕ್ಷದಲ್ಲಿ ಮಾಗಿ ಉಳುಮೆ ಮಾಡೋಕೆ ಅವಾಗ ಏನಾದರೂ ತೇವಾಂಶ ಇಲ್ಲದಿದ್ದರೆ ಅಕಾಲಿಕವಾಗಿ ಮಾರ್ಚಿ ಅಥವಾ ಏಪ್ರಿಲ್ನಲ್ಲಿ ಮಳೆ ಬಿದ್ದರೆ ಆ ಮಳೆ ಅದ ನೋಡಿಕೊಂಡು ಮಾಗಿ ಉಳುಮೆ ಮಾಡೋದ್ರಿಂದ ಒಳ್ಳೆ ಅನುಕೂಲ ಆಗ್ತದೆ. ಮೇ 5 ಗುರುವಾರ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ದೊಡ್ಡನಹುಂಡೆಯ ಕೃಷಿಕ ದಂಪತಿ ಡಿಎಂ ಮಂಟೇಸ್ವಾಮಿ ಹಾಗೂ ಜ್ಯೋತಿ ಅವರೊಂದಿಗೆ ಮಾತುಕತೆ. ಒಂದು ಆಳು 6 ನೆಡೋದು, 12 ಸಾಲ ಮಾಡ್ಕೊಂಡು ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಗದ್ದೆ ಎಷ್ಟುದೇ ಇರುತ್ತೆ ಅಷ್ಟುದಕ್ಕೆ ಪುನಃ ಇನ್ನೊಂದ್ಸರಿ ದಾರನ ಕಿತ್ ಮಾಡಿಕೊಂಡು 2,000 ಹೋಗ್ತಿರ್ತಾರೆ. ಅವ್ರೇನಂತಾರೆ, 5 ಗಂಟೆ ಗೊಬ್ಬರ ಇಡ್ಬೇಡಿ, 4 ಚಿನ್ನ ತುಂಬಾ ಗಂಟೆ ಗೊಬ್ಬರ ಇಡ್ಬೇಡಿ ಅಂತಾರೆ. ಫಸ್ಟೇ ಗೊಬ್ಬರ ಇಟ್ಟರೆ ಎಲ್ಲ ನಾವು ತುಳಿ ತುತ್ತಿ ಮಾಡ್ತೀವಿ, ಗೆಡ್ಡೆ ಹೋಗುತ್ತೆ, ಅದೇನು ಫಲವತ್ತೆ ಬರಲ್ಲ. 4 ಗೊಬ್ಬರ ಇಡಿ ಅಂತ ಹೇಳ್ತಾರೆ ಅವರು. ಅದು ಅವ್ರು ಹೇಳೋ ಲೆಕ್ಕಾಚಾರದಲ್ಲಿ ನಾವು ನೋಡಿದ್ರೆ ಕರೆಕ್ಟ್ ಆಗಿದೆ ಸರ್. ಅದು 4 ತುಂಬಿದ್ಮೇಲೆ ನಾಟಿ ಹಾಕಿದ 4 ತುಂಬಿದ್ಮೇಲೆ ಗೊಬ್ಬರ ಇಟ್ಟರೆ ಮೇಲೆ ಇರುತ್ತೆ ಗೊಬ್ಬರ, ಬುಡಕ್ಕೆ ಚೆನ್ನಾಗಿ ಕೊಡುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನನ್ನ ಈ ವರ್ಷದ ಅನುಭವದಲ್ಲಿ ಬಿಹಾರದವ್ರ ನಾಟಿನೇ ಸರಿ ಅಂತ ನಾ ಹೇಳ್ತೀನಿ ಸರ್. ಮೇ 6 ಶುಕ್ರವಾರ ಕೋಳಿ ಸಾಕಾಣಿಕೆಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹುರುಳಿ ಕಾಮನಹಳ್ಳಿ ಹಂತದಲ್ಲಿ ಕೃಷಿ ನಡೆಸುತ್ತಿರುವ ಎನ್ ಭಾಸ್ಕರ್ ಹಾಗೂ ಎನ್ ಜನಾರ್ಧನ್. ಸರ್, ನಾನು BA ಓದಿದೆ. ಆವಾಗ ನನಗೆ ಗವರ್ಮೆಂಟ್ ಜಾಬ್ ಎಂಪ್ಲಾಯ್ಮೆಂಟ್ ಮಾಡಿಸಿದ್ದೆ. 10 ಎಂಪ್ಲಾಯ್ಮೆಂಟ್ ಕಾಯಿದೆ, ಒಂದು ಜಾಬ್ ಸಿಗ್ಲಿಲ್ಲ. ಅವಾಗ ನನ್ನ ಜೀವನಕ್ಕೆ ಮುಂದಕ್ಕೆ ದಾರಿ ಏನು ಅಂತ ನೋಡ್ತಾ ಇದ್ದೆ. ನಮ್ದು ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಇತ್ತು, ವ್ಯವಸಾಯ ಮಾಡ್ತಾ ಇದ್ದೋ. ಅವಾಗ ಒಂದು ಯಾರೋ ಒಬ್ಬರ ನೋಡಿ ನಾನು ಕೃಷಿ ಚಟುವಟಿಕೆ ಬಂದು ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಯಾವ್ದಾರ ಒಂದು ತಗೊಳ್ಳೋದಂತ ಯೋಚನೆ ಮಾಡಿದೆ. ಅವಾಗ ಅನಿಸ್ತು ನನಗೆ ಕೋಳಿ ಸಾಕಾಣಿಕೆ ನನಗೆ ಇಷ್ಟವಾಯಿತು. ಆ ಕೋಳಿ ಸಾಕಾಣಿಕೆಗೆ ನಾನು ಬಂದೆ. ನಾನು ಬಂದಾಗ ಹೊಸದಾಗಿ ಬಂದಾಗ 1,000 ಬಾಯ್ಲರ್ ಕೋಳಿ ಸಾಕ್ತಾ ಇದ್ದೆ. ಮೇ 7 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ಕೃಷಿ ಇಲಾಖೆಯವರು ಪರಿಚಯ ಆಗವ್ರೆ, ತಂದು ಬೇಕಾರ ನಾ ಇದ್ ಕೊಡ್ತೀನಿ, ಈಸ್ಕತ್ತಾರೆ, ಉಪಯೋಗಿಸ್ಕೊಂಡ್ಮೇಲೆ ನಾನ್ಯಾರೋ ಅವ್ರ್ಯಾರೋ. ನೋಡ್ಬಿಟ್ಟು 1-4 ಜನ ನೋಡ್ದಿ ಇದ್ ಯಾಕೋ ಸರಿಯಾಗಿಲ್ಲ, ಅವ್ರಾಗ ಅವ್ರು ತಿಳ್ಕ ಕೊಡ್ಬೇಕು, ಕಷ್ಟದಲ್ಲಿ ಕೊಟ್ಟಾಗ ವಾಪಸ್ ಕೊಡ್ಬೇಕಾದ್ರೆ ತಿಳ್ಕ ಕೊಡ್ಬೇಕಲ್ವಾ. ಈಗ ವಿಷಯ ಹೇಳ್ಬಿಡೋಣ, ಹಿಂಗೈತೆ ಔಷಧಿ ಒಡಿ ಅಂತ. ಆಮೇಲೆ ಅವನು ಸುಬ್ಬಣ್ಣ ನನ್ಗೆ ಅದೊಂದು ಚೀಟಿಲಿ ಬರ್ಕೊಟ್ಬಿಡಪ್ಪ, ಚೀಟಿನೇ ಕೊಡ್ತೀನಿ ತಗೋ. ಈಗ ನೀನ್ ಇಲ್ಲದೇ ಇರುವಾಗ ಬೇಕಾದಷ್ಟು ಒಳ್ಳೆ ವಿಚಾರಗಳು ಬಂದ್ವು. ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳವೆ, ಈಗ ಇರೋ ಜಮೀನನ್ನ ಹೆಂಗೆ ಉತ್ತಮ ಮಾಡ್ಕೋಬಹುದು, ಹೊಸ ಬೆಳೆ ಹಾಕುವಂಗಿದ್ರೆ ಹೆಂಗ್ ಹಾಕೋಬೇಕು, ಹನಿ ನೀರಾವರಿ ಏನಾದ್ರೂ ನಾವು ನೀರನ್ನ ಗಮನದಲ್ಲಿ ಇಟ್ಕೊಂಡು ಮಾಡುವಂಗಿದ್ರೆ ಹೆಂಗ್ ಮಾಡ್ಕೋಬೇಕು ಅಂತ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೃಷಿ ಪರಿಸರ ಗೀತೆ ರಚನೆ ದಿವಾಕರ ಹೆಗಡೆ, ಗೀತೆಯನ್ನು ಹಾಡಿದ್ದಾರೆ ಅಮೃತ ನಿತಿನ್ ಶಾಸ್ತ್ರಿ. ಕೃಷಿ ಪರಿಸರ ಗೀತೆ ಕೇಳಿದಿರಿ.